ಕುಲ್ಲಿ ಶೈಇನ್ ಮೌಜೂನ್. ನಾವು ಭೂಮಿಯನ್ನು ಹರಡಿದೆವು, ಅದರಲ್ಲಿ ಪರ್ವತಗಳನ್ನು ನಾಟಿದೆವು, ಅದರಲ್ಲಿ ಎಲ್ಲ ಜಾತಿಯ ಸಸ್ಯಗಳನ್ನು ಸರಿಯಾಗಿ ನಿಶ್ಚಿತ ಪ್ರಮಾಣದಲ್ಲಿ ಬೆಳೆಸಿದೆವು. ಮತ್ತು ಅದರಲ್ಲಿ ನಿಮಗಾಗಿಯೂ ನೀವು ಅನ್ನದಾತರಲ್ಲದಂತಹ ಅನೇಕ ಸೃಷ್ಟಿಗಳಿಗೂ ಜೀವನ ಸಾಧನಗಳನ್ನು ಒದಗಿಸಿದೆವು. ಯಾವುದೇ ವಸ್ತುವಿನ ಭಂಡಾರ ನಮ್ಮ ಬಳಿ ಇಲ್ಲದೇ ಇಲ್ಲ, ಮತ್ತು ಯಾವ ವಸ್ತುವನ್ನಾದರೂ ನಾವು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಮಾತ್ರ ಇಳಿಸುತ್ತೇವೆ. فَأَسْقَيْنَاكُمُوهُ وَمَا أَنْتُمْ لَهُ بِخَازِنِينَ. ಫಲಪ್ರದವಾದ ಮಾರುತಗಳನ್ನು ನಾವೇ ಕಳುಹಿಸುತ್ತೇವೆ, ಅನಂತರ ಆಕಾಶದಿಂದ ನೀರನ್ನು ಸುರಿಸುತ್ತೇವೆ ಮತ್ತು ನಿಮ್ಮ ದಾಹವನ್ನು ತಣಿಸುತ್ತೇವೆ. ಈ ಸಂಪತ್ತಿನ ಸಂಗ್ರಾಹಕರು ನೀವಲ್ಲ. وَإِنَّا لَنَحْنُ نُحْيِي وَنُمِيتُ وَنَحْنُ الْوَارِثُونَ. ಜೀವ ನೀಡುವವರು ಮರಣ ನೀಡುವವರು ನಾವೇ, ನಾವೇ ಎಲ್ಲರ ವಾರೀಸುದಾರರಾಗುವವರಿದ್ದೇವೆ. ولقد علمنا المستقدمين منكم ولقد علمنا المستأخرين. ನಿಮ್ಮ ಪೈಕಿ ಈ ಮುಂಚೆ ಗತಿಸಿ ಹೋದವರನ್ನು ನಾವು ಬಲ್ಲೆವು, ಆ ಬಳಿಕ ಬರುವವರು ನಮ್ಮ ಕಣ್ಣ ಮುಂದಿದ್ದಾರೆ. وإن ربك هو يحشرهم إنه حكيم عليم. ನಿಶ್ಚಯವಾಗಿಯೂ ನಿಮ್ಮ ಪ್ರಭು ಅವರೆಲ್ಲರನ್ನು ಒಟ್ಟುಗೂಡಿಸುವನು, ಅವನು ಮಹಾಧೀಮಂತನು ಸರ್ವಜ್ಞನೂ ಆಗಿರುತ್ತಾನೆ. ವಲಕದ್ ಖಲಕ್ನಲ್ ಇನ್ಸಾನ ಮಿನ್ ಸಲ್ಸಾಲಿನ್ ಮಿನ್ ಹಮಇನ್ ಮಸ್ನೂನ್. ನಾವು ಮಾನವನನ್ನು ಹಳಸಿದ ಮಣ್ಣಿನ ಒಣಗಾರೆಯಿಂದ ಸೃಷ್ಟಿಸಿದೆವು. ವಲ್ ಜಾನ್ನ ಖಲಕ್ನಾಹು ಮಿನ್ ಕಬ್ಲು ಮಿನ್ ನಾರಿಸ್ ಸಮೂಮ್. ಮತ್ತು ಅದಕ್ಕಿಂತ ಮುಂಚೆ ಯಕ್ಷರನ್ನು ಅಗ್ನಿಯ ಜ್ವಾಲೆಯಿಂದ ಸೃಷ್ಟಿಸಿದ್ದೆವು. وَإِذْ قَالَ رَبُّكَ لِلْمَلَائِكَةِ إِنِّي خَالِقٌ بَشَرًا مِنْ صَلْصَالٍ مِنْ حَمَإٍ مَسْنُونٍ. ನಿಮ್ಮ ಪ್ರಭು ದೇವಚರರೊಡನೆ ನಾನು ಹಳಸಿದ ಮಣ್ಣಿನ ಒಣಗಾರಿಯಿಂದ ಒಬ್ಬ ಮಾನವನನ್ನು ಸೃಷ್ಟಿಸುವವನಿದ್ದೇನೆ. فَإِذَا سَوَّيْتُهُ وَنَفَخْتُ فِيهِ مِنْ رُوحِي فَقَعُوا لَهُ سَاجِدِينَ. ನಾನು ಅವನನ್ನು ಸಂಪೂರ್ಣಗೊಳಿಸಿ ಅವನೊಳಗೆ ನನ್ನ ಆತ್ಮದಿಂದ ಕೊಂಚ ಊದಿದಾಗ ನೀವೆಲ್ಲರೂ ಅವನ ಮುಂದೆ ಸಾಷ್ಟಾಂಗ ಬೆರಗಬೇಕು ಎಂದು ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ. ಆ ಪ್ರಕಾರ ಎಲ್ಲ ದೇವಚರರು ಸಾಷ್ಟಾಂಗ ಬೆರಗಿದರು. ಇಬಿಲಿಸನ ಹೊರತು ಅವನು ಸಾಷ್ಟಾಂಗ ಬೆರಗುವವರೊಂದಿಗೆ ಸೇರಲು ನಿರಾಕರಿಸಿಬಿಟ್ಟನು. ಪ್ರಭು ಕೇಳಿದನು, ಓ ಇಬಿಲಿಸ್, ನೀನು ಸಾಷ್ಟಾಂಗ ಬೆರಗುವವರೊಂದಿಗೆ ಸೇರದಿರಲು ಕಾರಣವೇನು? ಅವನು ಹೀಗೆ ಹೇಳಿದನು, ನೀನು ಹಳಸಿದ ಮಣ್ಣಿನ ಗಾರೆಯಿಂದ ಸೃಷ್ಟಿಸಿದ ಈ ಮಾನವನಿಗೆ ಸಾಷ್ಟಾಂಗ ಬೆರಗುವುದು ನನ್ನ ಕೆಲಸವಲ್ಲ. ಆಗ ಪ್ರಭು, ಇಲ್ಲಿಂದ ಹೊರಗೆ ನಡೆ, ಏಕೆಂದರೆ ನೀನು ಶಪಿಸಲ್ಪಟ್ಟವನು. ಮತ್ತು ಮುಂದೆ ನಿರ್ಣಾಯಕ ದಿನದವರೆಗೂ ನಿನ್ನ ಮೇಲೆ ಅಭಿಶಪನವಿದೆ ಎಂದನು. ಆಗ ಅವನು, ಓ ನನ್ನ ಪ್ರಭು, ಹಾಗಿದ್ದರೆ ಸಕಲ ಮಾನವರು ಪುನಃ ಎಬ್ಬಿಸಲ್ಪಡುವ ದಿನದವರೆಗೆ ಕಾಲಾವಕಾಶ ನೀಡು ಎಂದು ಭಿನ್ನವಿಸಿದನು. ಆಗ ಅಲ್ಲಾಹನು ಹೇಳಿದನು, ಇದು ನಿನಗೆ ಕಾಲಾವಕಾಶವಿದೆ, ನಮಗೆ ತಿಳಿದಿರುವ ಆ ನಿಶ್ಚಿತ ಸಮಯದವರೆಗೆ. ಕಾಲ ರಬ್ಬಿ ಬಿಮಾ ಅಗ್ವೈತನಿ ಲಅಜೈನನ್ನ ಲಹುಂ ಫಿಲ್ ಅರ್ದ್ ವಲಅಗ್ವಿಯನ್ನಹುಂ ಅಜ್ಮಾಯಿನ್. ಅವನೆಂದನು, ಓ ನನ್ನ ಪ್ರಭು, ನೀನು ನನ್ನನ್ನು ದಾರಿಗೆಡಿಸಿದಂತೆಯೇ ನಾನು ಭೂಮಿಯಲ್ಲಿ ಮನಮೋಹಕಗಳನ್ನುಂಟು ಮಾಡಿ ಎಲ್ಲ ಜನರನ್ನು ದಾರಿಗೆಡಿಸಿ ಬಿಡುವೆನು. ಇಲ್ಲ ಇಬಾದಕ ಮಿನ್ಹುಮುಲ್ ಮುಖ್ಲಸೀನ್, ನೀನು ಆಯ್ದುಕೊಂಡ ದಾಸರನ್ನು ಹೊರತು. ಕಾಲ ಹಾದಾ ಸಿರಾತುನ್ ಅಲೈಯ ಮುಸ್ತಕೀಮ್, ಆಗ ಅಲ್ಲಾಹು ಹೀಗೆ ಹೇಳಿದನು, ನೇರವಾಗಿ ನನ್ನನ್ನು ತಲುಪುವ ಮಾರ್ಗವಿದು. ಇನ್ನ ಇಬಾದಿ ಲೈಸ ಲಕ ಅಲೈಹಿಂ ಸುಲ್ತಾನುನ್ ಇಲ್ಲಾ ಮನ್ ಇತ್ತಬಅಕ ಮಿನಲ್ ಗಾವಿನ್, ನಿಶ್ಚಯವಾಗಿಯೂ ನನ್ನ ನಿಷ್ಠಾವಂತ ದಾಸರ ಮೇಲೆ ನಿನ್ನ ಅಧಿಕಾರ ನಡೆಯದು, ನಿನ್ನ ಅಧಿಕಾರವು ನಿನ್ನನ್ನು ಅನುಸರಿಸುವ ಪಥಭ್ರಷ್ಟರ ಮೇಲೆ ಮಾತ್ರ ನಡೆಯುವುದಷ್ಟೇ. ವಇನ್ನ ಜಹನ್ನಮ ಲಮೌಇದುಹುಂ ಅಜ್ಮಈನ್, ನಿಶ್ಚಯವಾಗಿಯೂ ಅವರೆಲ್ಲರಿಗೂ ನರಕದ ವಾಗ್ದಾನವಿದೆ. ಲಹಾ ಸಬ್ಅತು ಅಬ್ವಾಬಿನ್ ಲಿಕುಲ್ಲಿ ಬಾಬಿನ್ ಮಿನ್ಹುಂ ಜುಜ್ಉಂ ಮಕ್ಸೂಮ್, ಈ ನರಕಕ್ಕೆ ಏಳು ದ್ವಾರಗಳಿವೆ, ಪ್ರತಿಯೊಂದು ದ್ವಾರಕ್ಕೆ ಅವರಲ್ಲೊಂದು ಭಾಗವನ್ನು ನಿಗದಿಗೊಳಿಸಲಾಗಿದೆ. ಇನ್ನಲ್ ಮುತ್ತಕೀನ ಫೀ ಜನ್ನತಿಯೂನ್, ಇದಕ್ಕೆ ವ್ಯತಿರಿಕ್ತವಾಗಿ ಕರ್ಮನಿಷ್ಠರು ಉದ್ಯಾನಗಳಲ್ಲಿಯೂ ಚಿಲುಮೆಗಳಲ್ಲಿಯೂ ಇರುವರು. ಶಾಂತರಾಗಿಯೂ ನಿರ್ಭಯರಾಗಿಯೂ ಅವುಗಳೊಳಗೆ ಪ್ರವೇಶಿಸಿರೆಂದು ಅವರೊಡನೆ ಹೇಳಲಾಗುವುದು. ಅವರ ಹೃದಯಗಳಲ್ಲಿ ಇರಬಹುದಾದ ಅಲ್ಪ ಸ್ವಲ್ಪ ಕೇಡನ್ನು ನಾವು ತೆಗೆದು ಬಿಡುವೆವು, ಅವರು ಪರಸ್ಪರ ಸಹೋದರರಾಗಿ ಅಭಿಮುಖರಾಗಿ ಆಸನಗಳಲ್ಲಿ ಕುಳಿತುಕೊಳ್ಳುವರು. ಅವರಿಗೆ ಅಲ್ಲಿ ಯಾವತ್ತೂ ಪರಿಶ್ರಮ ಪಡಬೇಕಾಗಿ ಬರದು ಮತ್ತು ಅವರು ಅಲ್ಲಿಂದ ಹೊರಹಾಕಲ್ಪಡುವುದೂ ಇಲ್ಲ. ಓ ಪೈಗಂಬರರೇ, ನಾನು ಮಹಾಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತೇನೆಂದು ನನ್ನ ದಾಸರಿಗೆ ತಿಳಿಸಿಬಿಡಿರಿ. ಇದರೊಂದಿಗೆ ನನ್ನ ಯಾತನೆಯು ಅತ್ಯಂತ ವೇದನಾಯುಕ್ತವಾಗಿದೆ ಎಂದೂ ತಿಳಿಸಿಬಿಡಿರಿ. ಇವರಿಗೆ ಇಬ್ರಾಹಿಮರ ಅತಿಥಿಗಳ ವೃತ್ತಾಂತವನ್ನೂ ತಿಳಿಸಿರಿ, ಅವರು ಇವರಲ್ಲಿಗೆ ಬಂದು ನಿಮಗೆ ಶಾಂತಿ ಇರಲಿ ಎಂದರು. ಆಗ ಇವರು, ನಮಗೆ ನಿಮ್ಮ ಬಗೆಗೆ ಹೆದರಿಕೆಯಾಗುತ್ತಿದೆ ಎಂದರು. ಆಗ ಅವರು, ಹೆದರಬೇಡಿರಿ, ನಾವು ನಿಮಗೆ ಓರ್ವ ಮೇಧಾವಿಯಾದ ಪುತ್ರನ ಸುವಾರ್ತೆ ನೀಡುತ್ತೇವೆ ಎಂದರು. ಇಬ್ರಾಹಿಮರು, ಈ ವೃದ್ಧಾಪ್ಯದಲ್ಲಿ ನೀವು ನನಗೆ ಮಗನ ಸುವಾರ್ತೆ ನೀಡುತ್ತೀರಾ? ನೀವೆಂತಹ ಸುವಾರ್ತೆ ನೀಡುತ್ತಿರುವಿರೆಂದು ಕೊಂಚ ಯೋಚಿಸಿರಿ ಎಂದರು. ಆಗ ಅವರು, ನಾವು ನಿಮಗೆ ಪರಮ ಸತ್ಯವಾಗಿರುವ ಸುವಾರ್ತೆ ನೀಡುತ್ತಿದ್ದೇವೆ, ನೀವು ನಿರಾಶರಾಗಬೇಡಿರಿ ಎಂದು ಉತ್ತರ ಕೊಟ್ಟರು. ಇಬ್ರಾಹಿಮರು, ತಮ್ಮ ಪ್ರಭುವಿನ ಅನುಗ್ರಹದ ಬಗ್ಗೆ ಪಥಭ್ರಷ್ಟರು ಮಾತ್ರ ನಿರಾಶರಾಗುತ್ತಾರೆ ಎಂದು ಹೇಳಿ, ಓ ದೇವದೂತರೆ, ನೀವು ಯಾವ ಕಾರ್ಯಾಚರಣೆಗಾಗಿ ಬಂದಿರುವಿರಿ ಎಂದು ಕೇಳಿದರು. ಆಗ ಅವರು, ನಾವು ಒಂದು ಅಪರಾಧಿ ಜನಾಂಗದ ಕಡೆಗೆ ಕಳುಹಿಸಲ್ಪಟ್ಟಿದ್ದೇವೆ. ಇಲ್ಲ ಆಲ ಲೂತಿನ್ ಇನ್ನಾ ಲಮುನಜ್ಜೂಹುಂ ಅಜ್ಮಾಯಿನ್, ಆದರೆ ಲೂತರ ಮನೆಯವರು ಇದಕ್ಕೆ ಹೊರತಾಗಿದ್ದಾರೆ, ಅವರ ಮನೆಯವರೆಲ್ಲರನ್ನೂ ನಾವು ರಕ್ಷಿಸುವೆವು. ಇಲ್ಲ ಮರಅತಹು ಕದ್ದರ್ನಾ ಇನ್

ರಬ್ಬಕುಂ ಲರೌಫುರ್ ರಹೀಂ. ಅಥವಾ ಅವರಿಗೆ ಬರಲಿರುವ ವಿಪತ್ತಿನ ಭೀತಿ ತಗಲಿದ್ದು ಅದರಿಂದ ತಪ್ಪಿಸಿಕೊಳ್ಳುವ ಚಿಂತೆಯಿಂದ ಜಾಗೃತರಾಗಿರುವ ಸ್ಥಿತಿಯಲ್ಲಿ ಅವರನ್ನು ಹಿಡಿಯುವನು ಎಂಬ ಬಗೆಗೆ ನಿರ್ಭೀತರಾಗಿರುವರೆ, ಅವನು ಏನು ತಾನೇ ಮಾಡಲಿಚ್ಛಿಸಿದರೂ ಇವರು ಅವನನ್ನು ಸೋಲಿಸುವ ಶಕ್ತಿಯನ್ನು ಹೊಂದಿರುವುದಿಲ್ಲ. ವಾಸ್ತವದಲ್ಲಿ ನಿಮ್ಮ ಪ್ರಭು ಮಹಾವತ್ಸಲನು ಕರುಣಾನಿಧಿಯೂ ಆಗಿರುತ್ತಾನೆ. ಅವಲಂ ಯರೌ ಇಲಾ ಮಾ ಖಲಕಲ್ಲಾಹು ಮಿನ್ ಶೈಇನ್ ಯತಫಯ್ಯಉ ಝಿಲಾಲುಹು ಅನಿಲ್ ಯಮೀನಿ ವಶ್ಶಮಾಯಿಲಿ ಸುಜ್ಜದನ್ ಲಿಲ್ಲಾಹಿ ವಹುಂ ದಾಖಿರೂನ್. ಅಲ್ಲಾಹನು ಸೃಷ್ಟಿಸಿರುವ ವಸ್ತುಗಳ ನೆರಳು ಎಡಕ್ಕೂ ಬಲಕ್ಕೂ ಬೀಳುತ್ತಾ ಅಲ್ಲಾಹನಿಗೆ ಎರಗುತ್ತಿರುವುದನ್ನು ಇವರು ನೋಡುವುದಿಲ್ಲವೇ? ಹೀಗೆ ಎಲ್ಲವೂ ತಮ್ಮ ದೀನಭಾವವನ್ನು ಪ್ರಕಟಿಸುತ್ತವೆ. ವಲಿಲ್ಲಾಹಿ ಯಸ್ಜುದು ಮಾ ಫಿಸ್ ಸಮಾವಾತಿ ವಮಾ ಫಿಲ್ ಅರ್ಧ್ ಮಿನ್ ದಾಬ್ಬತಿ ವಲ್ ಮಲಾಯಿಕತು ವಹುಂ ಲಾ ಯಸ್ತಕ್ಬಿರೂನ್. ಆಕಾಶಗಳಲ್ಲಿಯೂ ಭೂಮಿಯಲ್ಲಿಯೂ ಎಷ್ಟು ಸಜೀವಿ ಸೃಷ್ಟಿಗಳಿವೆಯೋ, ಎಷ್ಟು ದೇವಚರರು ಇರುವರೋ, ಸಕಲವೂ ಅಲ್ಲಾಹನ ಮುಂದೆ ಸಾಷ್ಟಾಂಗವೆರಗುತ್ತವೆ. ಅವು ಎಷ್ಟಕ್ಕೂ ಅಹಂಭಾವ ತೋರುವುದಿಲ್ಲ. ಯಖಾಫೂನ ರಬ್ಬಹುಂ ಮಿನ್ ಫೌಕಿಹಿಂ ವಯಫಅಲೂನ ಮಾ ಯುಅಮರೂನ್. ತಮ್ಮ ಮೇಲಿರುವ ತಮ್ಮ ಪ್ರಭುವನ್ನು ಅವರು ಭಯಪಡುತ್ತಾರೆ ಮತ್ತು ಕೊಟ್ಟ ಅಪ್ಪಣೆ ಪ್ರಕಾರವೇ ಕಾರ್ಯವೆಸಗುತ್ತಾರೆ. ವಕಾಲ ಅಲ್ಲಾಹು ಲಾ ತತ್ತಖಿದು ಇಲಾಹೈನಿ ಇಥ್ನೈನ್ ಇನ್ನಮಾ ಹುವ ಇಲಾಹು ವಾಹಿದು ಫಇಯ್ಯಾಯ ಫರ್ಹಬೂನ್. ಇಬ್ಬರು ಆರಾಧ್ಯರನ್ನು ಮಾಡಿಕೊಳ್ಳಬೇಡಿರಿ, ಆರಾಧ್ಯನಂತೂ ಒಬ್ಬನೇ, ಆದುದರಿಂದ ನನ್ನನ್ನು ಮಾತ್ರ ಭಯಪಡಿರಿ ಎಂದು ಅಲ್ಲಾಹು ಆಜ್ಞಾಪಿಸುತ್ತಾನೆ. ವಲಹು ಮಾ ಫಿಸ್ ಸಮಾವಾತಿ ವಲ್ ಅರ್ಧ್ ವಲಹು ದ್ದೀನ್ ವಾಸಿಬಾ ಅಫಗೈರ ಅಲ್ಲಾಹಿ ತತ್ತಕೂನ್. ಆಕಾಶಗಳಲ್ಲೂ ಭೂಮಿಯಲ್ಲೂ ಇರುವ ಸಕಲವೂ ಅವನದೆ, ಅವನ ಧರ್ಮವೇ ಇಡೀ ವಿಶ್ವದಲ್ಲಿ ಸಂಪೂರ್ಣವಾಗಿ ಜಾರಿಯಲ್ಲಿದೆ. ಹೀಗಿರುತ್ತ ನೀವು ಅಲ್ಲಾಹನನ್ನು ಬಿಟ್ಟು ಇನ್ನಾರನ್ನಾದರೂ ಭಯಪಡುವಿರಾ? ವಮಾ ಬಿಕುಂ ಮಿನ್ ನಿಅಮತಿನ್ ಫಮಿನಲ್ಲಾಹ್ ಥುಮ್ಮ ಇಜಾ ಮಸ್ಸಕುಮುದ್ದುರ್ರು ಫಇಲೈಹಿ ತಜ್ಅರೂನ್. ನಿಮಗೆ ಒದಗಿರುವ ಎಲ್ಲ ಭವ್ಯ ಕೊಡುಗೆಗಳು ಅಲ್ಲಾಹನ ಕಡೆಯಿಂದಲೇ ಆಗಿರುತ್ತವೆ. ನಿಮಗೆ ಹಾನಿ ತಟ್ಟಿದಾಗ ನೀವು ಅವನೊಡನೆಯೇ ಮೊರೆ ಇಡುತ್ತೀರಿ. ثم اذا كشف الضر عنكم اذا فريق منكم بربهم يشركون. ಆದರೆ ಅಲ್ಲಾಹು ಆ ಸಂಕಷ್ಟವನ್ನು ನೀಗಿಸಿದಾಗ ತಟ್ಟನೆ ನಿಮ್ಮಲ್ಲೊಂದು ವಿಭಾಗ ತನ್ನ ಪ್ರಭುವಿನೊಂದಿಗೆ ಇತರರನ್ನು ಆ ಅನುಗ್ರಹದ ಕೃತಜ್ಞತೆಗಾಗಿ ಸಹಭಾಗಿಗಳನ್ನಾಗಿ ಮಾಡತೊಡಗುತ್ತದೆ. ಯಕ್ಫುರು ಬಿಮಾ ಆತೈನಾಹುಂ ಫತಮತ್ತಉ ಫಸೌಫ ತಅಲಮೂನ್. ಇದು ಅಲ್ಲಾಹನ ಉಪಕಾರಕ್ಕೆ ಕೃತಜ್ಞತೆ ತೋರಲಿಕ್ಕಾಗಿ. ಸರಿ, ಹಾಗಾದರೆ ಸುಖೋಪಭೋಗಗಳನ್ನು ಅನುಭವಿಸಿಕೊಳ್ಳಿರಿ, ಸದ್ಯವೇ ನಿಮಗೆ ತಿಳಿಯುವುದು. ವಯಜಾಲೂನ ಲಿಮಾ ಲಾ ಯಅಲಮೂನ ನಸೀಬಂ ಮಿಮ್ಮಾ ರಜಕ್ನಾಹುಂ ತಲ್ಲಾಹಿ ಲತುಸ್ಅಲುನ್ನ ಅಮ್ಮಾ ಕುಂತುಂ ತಫ್ತರೂನ್. ಇವರು ಯಾರ ನಿಜಸ್ಥಿತಿಯನ್ನು ಅರಿತಿಲ್ಲವೋ ಅಂತಹವರ ಪಾಲನ್ನು ನಾವು ಕೊಟ್ಟಿರುವ ಜೀವನಾಧಾರದಿಂದ ನಿಶ್ಚಯಿಸುತ್ತಾರೆ. ಅಲ್ಲಾಹನಾಣೆ, ಈ ಸುಳ್ಳನ್ನು ನೀವು ಹೇಗೆ ಸೃಷ್ಟಿಸಿಕೊಂಡಿದ್ದೀರೆಂದು ನಿಮ್ಮೊಡನೆ ಖಂಡಿತವಾಗಿಯೂ ಕೇಳಲಾಗುವುದು. ವಯಜಾಲೂನ ಲಿಲ್ಲಾಹಿಲ್ ಬನಾತಿ ಸುಬ್ಹಾನಹು ವಲಹುಂ ಮಾ ಯಶ್ತಹೂನ್. ಇವರು ಅಲ್ಲಾಹನಿಗೆ ಪುತ್ರಿಯರನ್ನು ನಿಶ್ಚಯಿಸುತ್ತಾರೆ. ಅವನು ಪರಮ ಪಾವನನು ಮತ್ತು ಇವರು ತಮಗಾಗಿ ತಾವು ಇಷ್ಟಪಟ್ಟುದನ್ನೇ ನಿಶ್ಚಯಿಸಿಕೊಳ್ಳುತ್ತಾರಲ್ಲ. ವಇದಾ ಬುಶ್ರಾಹದುಹುಂ ಬಿಲ್ ಉನ್ತಾ ಧಲ್ಲ ವಜ್ಹುಹು ಮುಸ್ವದ್ದಂ ವಹುವ ಕಝೀಮ್. ಇವರ ಪೈಕಿ ಯಾರಿಗಾದರೂ ಮಗಳು ಹುಟ್ಟಿದ ಸುವಾರ್ತೆ ಕೊಟ್ಟಾಗ ಅವನ ಮುಖ ಕಳೆಗುಂದಿ ಹೋಗುತ್ತದೆ ಮತ್ತು ಅವನು ಸಿಡಿಮಿಡಿಗೊಳ್ಳುತ್ತಾನೆ. ಯತವಾರಾ ಮಿನಲ್ ಕೌಮಿ ಮಿನ್ ಸೂಇ ಮಾ ಬುಶ್ರ ಬಿ ಅಯುಮ್ಸಿಕುಹು ಅಲಾ ಹೂನಿನ್ ಅಂ ಯದುಸ್ಸುಹು ಫಿತ್ ತುರಾಬ್ ಅಲಾ ಸಾ ಮಾ ಯಹ್ಕುಮೂನ್. ಈ ಅಶುಭವಾರ್ತೆಯ ಬಳಿಕ ಯಾರಿಗೂ ಮುಖ ತೋರಿಸಲಾಗದೆ ಜನರಿಂದ ತಲೆಮರೆಸಿಕೊಳ್ಳುತ್ತಾನೆ. ಈ ಅಪಮಾನದೊಂದಿಗೆ ಮಗುವ ನಿರಿಸಿಕೊಳ್ಳಲೆ ಅಥವಾ ಮಣ್ಣಿನಲ್ಲಿ ಹುಗಿದು ಬಿಡಲೆ ಎಂದು ಯೋಚಿಸುತ್ತಾನೆ.

ವಿಶ್ವಾಸವಿರಿಸುವವರ ವಿಶ್ವಾಸವನ್ನು ಪರಿಪಕ್ವಗೊಳಿಸಲಿಕ್ಕಾಗಿಯೂ ಆಜ್ಞಾಪಾಲಕರಿಗೆ ಜೀವನದ ವ್ಯವಹಾರಗಳಲ್ಲಿ ನೇರ ಮಾರ್ಗವನ್ನು ತೋರಿಸಲಿಕ್ಕಾಗಿಯೂ ಅವರಿಗೆ ವಿಜಯ ಹಾಗೂ ಮೋಕ್ಷದ ಸುವಾರ್ತೆ ನೀಡಲಿಕ್ಕಾಗಿಯೂ ಇದನ್ನು ಪವಿತ್ರಾತ್ಮನು ಯಥಾವತ್ತಾಗಿ ನನ್ನ ಪ್ರಭುವಿನ ಕಡೆಯಿಂದ ಅನುಕ್ರಮವಾಗಿ ಅವತೀರ್ಣಗೊಳಿಸಿದನೆಂದು ಹೇಳಿರಿ. ವಲಕದ್ ನಅಲಮು ಅನ್ನಹುಂ ಯಕೂಲೂನ ಇನ್ನಮಾ ಯುಅಲ್ಲಿಮುಹು ಬಶರ್ ಲಿಸಾನುಲ್ಲದಿ ಯುಲ್ಹಿದೂನ ಇಲೈಹಿ ಅಅಜಮಿಯ್ಯುನ್ ವಹಾದಾ ಲಿಸಾನುನ್ ಅರಬಿಯ್ಯುನ್ ಮುಬೀನ್. ಈ ವ್ಯಕ್ತಿಗೆ ಒಬ್ಬನು ಕಲಿಸಿಕೊಡುತ್ತಾನೆಂದು ನಿಮ್ಮ ಕುರಿತು ಇವರು ಹೇಳುತ್ತಾರೆಂದು ನಮಗೆ ಗೊತ್ತಿದೆ. ವಸ್ತುತಃ ಅವರ ಸಂಕೇತವು ಯಾರ ಕಡೆಗಿರುವುದೋ ಅವನ ಭಾಷೆ ಅರಬಿಯೇತರ ಆಗಿದೆ ಮತ್ತು ಇದು ಸುಸ್ಪಷ್ಟ ಅರಬಿ ಭಾಷೆಯಾಗಿರುತ್ತದೆ. ಇನ್ನಲ್ಲದೀನ ಲಾ ಯುಮಿನೂನ ಬಿಆಯಾತಿಲ್ಲಾಹಿ ಲಾ ಯಹ್ದಿಹಿಮುಲ್ಲಾಹು ವಲಹುಮ್ ಅಜಾಬುನ್ ಅಲೀಮ್. ವಾಸ್ತವದಲ್ಲಿ ಅಲ್ಲಾಹನ ಸೂಕ್ತಗಳಲ್ಲಿ ವಿಶ್ವಾಸವಿರಿಸದವರಿಗೆ ಅಲ್ಲಾಹು ಎಂದೆಂದಿಗೂ ಸನ್ಮಾರ್ಗದರ್ಶನ ಮಾಡುವುದಿಲ್ಲ. ಇಂತಹವರಿಗೆ ವೇದನಾಯುಕ್ತ ಯಾತನೆಯಿದೆ. ಇನ್ನಮಾ ಯಫ್ತರಿಲ್ ಕಜಿಬ ಅಲ್ಲದೀನ ಲಾ ಯುಮಿನೂನ ಬಿಆಯಾತಿಲ್ಲಾಹ್ ವಔಲಾಯಿಕ ಹುಮುಲ್ ಕಾಜಿಬೂನ್. ಪ್ರವಾದಿಯು ಸುಳ್ಳು ಮಾತುಗಳ ಸೃಷ್ಟನೆ ಮಾಡುವುದಿಲ್ಲ. ವಾಸ್ತವದಲ್ಲಿ ಅಲ್ಲಾಹನ ಸೂಕ್ತಗಳಲ್ಲಿ ವಿಶ್ವಾಸವಿರಿಸದವರೇ ಸುಳ್ಳು ಸೃಷ್ಟನೆ ಮಾಡುತ್ತಿದ್ದಾರೆ. ನಿಜಕ್ಕೂ ಅವರೇ ಸುಳ್ಳುಗಾರರು. ಮನ್ ಕಫರ ಬಿಲ್ಲಾಹಿ ಮಿನ್ ಬಅದಿ ಈಮಾನಿಹಿ ಇಲ್ಲಾ ಮನ್ ಉಕ್ರಿಹ ವಕಲ್ಬುಹು ಮುತ್ಮಇನ್ನುನ್ ಬಿಲ್ ಈಮಾನ್ ವಲಕಿನ್ ಮನ್ ಶರಹ ಬಿಲ್ ಕುಫ್ರಿ ಸದ್ರನ್ ಫಅಲೈಹಿಂ ಗಧಬುನ್ ಮಿನ್ ಅಲ್ಲಾಹಿ ವಲಹುಂ ಅಜಾಬುನ್ ಅಜೀಮ್. ಸತ್ಯವಿಶ್ವಾಸವನ್ನು ಸ್ವೀಕರಿಸಿಕೊಂಡ ಬಳಿಕ ನಿಷೇಧಿಸುವವನು ಒಂದು ವೇಳೆ ನಿರ್ಬಂಧಿಸಲ್ಪಟ್ಟಿದ್ದು ಅವನ ಹೃದಯವು ಈಮಾನಿನ ಬಗ್ಗೆ ಸಂತೃಪ್ತವಾಗಿದ್ದರೆ ಸರಿ, ಆದರೆ ಮನಸಾರೆ ಸತ್ಯ ನಿಷೇಧವನ್ನು ಸ್ವೀಕರಿಸಿದವನ ಮೇಲೆ ಅಲ್ಲಾಹನ ಪ್ರಕೋಪವಿದೆ. ಇಂತಹವರಿಗೆಲ್ಲ ಘೋರ ಯಾತನೆಯಿದೆ. ಇದೇಕೆಂದರೆ ಅವರು ಪರಲೋಕದ ಪ್ರತಿ ಇಹಲೋಕ ಜೀವನವನ್ನು ಮೆಚ್ಚಿದರು. ಅಲ್ಲಾಹು ಸತ್ಯ ನಿಷೇಧಿಗಳಿಗೆ ಸನ್ಮಾರ್ಗದರ್ಶನವನ್ನೀಯುವುದಿಲ್ಲ. ಉಲಾಯಿಕ ಅಲ್ಲದೀನ ತಬ ಅಲ್ಲಾಹು ಅಲಾ ಕುಲೂಬಿಹಿಂ ವಸಮ್ಇಹಿಂ ವಅಬ್ಸಾರಿಹಿಂ ವಉಲಾಯಿಕ ಹುಮುಲ್ ಗಾಫಿಲೂನ್. ಅಲ್ಲಾಹನು ಹೃದಯಗಳಿಗೂ ಶ್ರವಣಗಳಿಗೂ ದೃಷ್ಟಿಗಳ ಮೇಲೂ ಮುದ್ರೆ ಹಾಕಿದಂತಹವರಿವರು. ಇವರು ಅಲಕ್ಷ್ಯದಲ್ಲಿ ಮುಳುಗಿಬಿಟ್ಟಿದ್ದಾರೆ. ಲಾ ಜರಮ ಅನ್ನಹುಂ ಫಿಲ್ ಆಖಿರತಿ ಹುಮುಲ್ ಖಾಸಿರೂನ್. ಪರಲೋಕದಲ್ಲಿ ಇವರೇ ನಷ್ಟ ಹೊಂದುವವರೆಂಬುದರಲ್ಲಿ ಸಂಶಯವಿಲ್ಲ. ಥುಮ್ಮ ಇನ್ನ ರಬ್ಬಕ ಲಿಲ್ಲದೀನ ಹಾಜರೂ ಮಿನ್ ಬಅದಿ ಮಾ ಫುತಿನು ಥುಮ್ಮ ಜಾಹದು ವಸಬರು ಇನ್ನ ರಬ್ಬಕ ಮಿನ್ ಬಅದಿಹ ಲಗಫೂರು ರಹೀಂ. ಇದಕ್ಕೆ ವ್ಯತಿರಿಕ್ತವಾಗಿ ಕೆಲವರು ಸತ್ಯವಿಶ್ವಾಸವನ್ನು ಸ್ವೀಕರಿಸಿದ್ದ ಕಾರಣಕ್ಕಾಗಿ ಸತಾಯಿಸಲ್ಪಟ್ಟಾಗ ಅವರು ಮನೆಮಾರುಗಳನ್ನು ತೊರೆದರು, ವಲಸೆ ಹೋದರು, ಅಲ್ಲಾಹನ ಮಾರ್ಗದಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಸಹಿಸಿದರು ಮತ್ತು ಸಹನೆಯಿಂದ ವರ್ತಿಸಿದರು. ಅವರ ಬಗ್ಗೆ ನಿಶ್ಚಯವಾಗಿಯೂ ನಿನ್ನ ಪ್ರಭು ಕ್ಷಮಾಶೀಲನು, ಕರುಣೆ ತೋರುವವನು ಆಗಿರುತ್ತಾನೆ. ಯೌಮ ತಾತಿ ಕುಲ್ಲು ನಫ್ಸಿನ್ ತುಜಾದಿಲು ಅನ್ ನಫ್ಸಿಹಾ ವತುವಫ್ಫಾ ಕುಲ್ಲು ನಫ್ಸಿನ್ ಮಾ ಅಮಿಲತ್ ವಹುಮ್ ಲಾ ಯುಝ್ಲಮೂನ್. ಪ್ರತಿಯೊಬ್ಬನೂ ತನ್ನ ರಕ್ಷಣೆಯ ಚಿಂತೆಯಲ್ಲೇ ಬಿದ್ದಿರುವ, ಪ್ರತಿಯೊಬ್ಬನಿಗೂ ಅವನ ಕರ್ಮದ ಫಲವನ್ನು ಪರಿಪೂರ್ಣ ಕೊಡಲಾಗುವ ಮತ್ತು ಯಾರ ಮೇಲೂ ಕಿಂಚಿತ್ತು ಅಕ್ರಮವಾಗದಿರುವ ದಿನ ಇವರೆಲ್ಲರ ತೀರ್ಮಾನವಾಗುವುದು. ವಧರಬಲ್ಲಾಹು ಮಥಲನ್ ಕರ್ಯತನ್ ಕಾನತ್ ಆಮಿನತನ್ ಮುತ್ಮಇನ್ನತನ್ ಯಾತಿಹಾ ರಿಜ್ಕುಹಾ ರಗದಂ ಮಿನ್ ಕುಲ್ಲಿ ಮಕಾನ್ يَأْتِيهَا رِزْقُهَا رَغَدًا مِنْ كُلِّ مَكَانٍ فَكَفَرَتْ بِأَنْعُمِ اللَّهِ فَأَذَاقَهَا اللَّهُ لِبَاسَ الْجُوعِ وَالْخَوْفِ بِمَا كَانُوا يَصْنَعُونَ.